ಕನಸಿನ ನೂರು ಎಳೆಯಿಂದ ನೇಯುವ ಗೂಡು ಸಂಬಂಧ ನೆಲೆಯ ಬಂಧನ ಅದೇ ಭೂಮಿ ಅದೇ ಬಾನು ಇನಯ ನಾನೂತನ ಅದೇ ದಾರಿ ಅದೇ ತಿರುವು ಇಪ್ಪಯನೂತನ ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು ನನ್ನ ಚಿಲುವಿನ ಅದೇ ಭೂಮಿ ಅದೇ ಬಾನು ಇನಯ ನಾನು ಅಪ್ಪಯ್ಯ ಚಿತ್ರಕ್ಕೆದ್ದು ಧ್ವನಿ ನೀಡಿದ್ದಾರೆ ಶಮಿತಾ ಮಲ್ಲಾಡ್. ಎಕ್ಸ್ಕ್ಯೂಸ್ ಮೀ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಪ್ರೇಮ್. ಶಿವಾಯ ದೇಹ ಕುಡಿದರೋ ಅಮ್ಮ ನೀನೇ ದೈವ. ಜಯಶ್ರೀ ಹಾಗೂ ವಿಷ್ಣು ದೀಕ್ಷಿತ್ ಅವರ ಸ್ವರಗಳಲ್ಲಿ ತಾಕತ್ತು ಚಿತ್ರದ ಗೀತೆ. ಶಂಕರ್ ಮಹಾದೇವನ್, ಕೈಲಾಶ್ ಖೇರ್, ಕಾರ್ತಿಕ್ ಹಾಗೂ ಹೇಮಂತ್ ಹಾಗೂ ಹಾಡಿರುವ ಬೃಂದಾವನ ಚಿತ್ರದ ಗೀತೆ. ಕಲಿಯೋ ಮೊದಲು ಅಮ್ಮನ ಹೆಸರೇಡು, ತಿದ್ದಿ ಬುದ್ಧಿ ಕಲಿಸೋ ನಿನ್ನ ಗುರುವಿನ ಹೆಸರೇಡು, ಮನೆಯೇ ಮೊದಲ ಗುರುಕುಲವು ಹೊಡೆದವರಿ ಬಲವು ಇರಲಿ ನೆನಪಲಿ ಪ್ರತಿ ಕ್ಷಣವು. ಅಹಾಯಿ ಕಲಿಯೋ ಮೊದಲು ಅಮ್ಮನ ಹೆಸರೇಡು, ತಿದ್ದಿ ಬುದ್ಧಿ ಕಲಿಸೋ ನಿನ್ನ ಗುರುವಿನ ಹೆಸರೇಳು. ನೀನಲಿ ಕಲಿ ಈ ನೆಲದಲ್ಲಿ, ಈ ಪಾಠದ ಆಟಗಳಲ್ಲಿ, ಈ ಕೆರೆಯ ನೀರನ್ನು ನೀನು ಕೆರೆಗೆ ಚೆಲ್ಲಿ. ಈ ತುಂಟಾಟದ ಕೂಟದಲ್ಲಿ ಗಣಿತ ಕಾಗುಣಿತಗಳ ಕಲಿ, ಎದೆಗೆ ಬಿದ್ದ ಅಕ್ಷರವು ನೆರಳಾಗೋ ಹೆಮ್ಮರವು. ಹುಣ್ಣಿಮೆ ಚಂದ್ರನಿ ಕಲಿತಾಗ ಸಾರ್ಥಕವಾಗಲಿ. ಕಲಿ ಬೇಗ ಕಲಿ ಬೇಗ, ಅಹಾಯಿ ಕಲಿಯೋ ಮೊದಲು ಅಮ್ಮನ ಹೆಸರೇಳು, ತಿದ್ದಿ ಬುದ್ಧಿ ಕಲಿಸೋ ನಿನ್ನ ಗುರುವಿನ ಹೆಸರೇಳು. ಕರುನಾಡಿನಲ್ಲಿ ಮೊದಲು ನೀ ಕನ್ನಡ ಬಾಕಲಿ, ಈ ಕನ್ನಡ ನಾಡಿಗೆ ಹೆಸರಾಗಿ ನೀ ಉಳಿ. ದೇಗುಲವಿದು ನಮ್ಮ ಶಾಲೆ, ದೇವತೆ ಸಾವಿತ್ರಿ ಬಾಪುಲೆ ಅವರಂತೆ ನೀನಾಗು. ಓ ಕನ್ನಡದ ಮಗು, ಸ್ವರ ವ್ಯಂಜನ ವ್ಯಾಕರಣಗಳು ಆಗಲಿ ನಿಮ್ಮ ನರನಾಡಿಗಳು ನಾಡಿಗಳು. ಅಹಾಯಿ ಕಲಿಯೋ ಮೊದಲು ಅಮ್ಮನ ಹೆಸರೇಳು, ತಿದ್ದಿ ಬುದ್ಧಿ ಕಲಿಸೋ ನಿನ್ನ ಗುರುವಿನ ಹೆಸರೇಳು. ಮನೆಯೇ ಮೊದಲ ಗುರುಕುಲವು, ಹಡೆದವರಿಗೆ ನೀನೇ ಬಲವು. ಇರಲಿ ನೆನಪಲಿ ಪ್ರತಿ ಕ್ಷಣವು, ಅಹಾಯಿ ಕಲಿಯೋ ಮೊದಲು ಅಮ್ಮನ ಹೆಸರೇಳು, ತಿದ್ದಿ ಬುದ್ಧಿ ಕಲಿಸೋ ನಿನ್ನ ಗುರುವಿನ ಹೆಸರೇಳು. ತಂಗಾಳಿ ಹಾಡಿದೆ ಸಂತೋಷಕ್ಕೆ ಲಹಿರಿ ಲಹಿರಿ, ಒಂದಾಗಿ ಮಾಡುವ ಸಮ್ಮೇಳಕ್ಕೆ ಲಹಿರಿ ಲಹಿರಿ. ಮನಸ್ಸಿಂದ ಮನಸ್ಸಿಗೆ ಸೇತುವೆ ಕಟ್ಟಿರು, ಆನಂದ ಹಂಚುತ್ತ ಹಾಯಾಗಿ ಬಾಳಿರು. ಸ್ನೇಹ ಮಹಲಿಗೆ ನೀ ತೋರಣ, ಪ್ರೀತಿ ಉಳಿಯಲು ನೀ ಕಾರಣ. ಬಾಳು ಎನ್ನುವುದು ಮೂರೇ ದಿನ, ಬೇರೆ ಎಲ್ಲ ಕೃಷ್ಣಾರ್ಪಣ. ಚಿಂತನಕ ದಿನ ಚಿಂತನಕ ದಿನ ಚಿಂತನಕ ದಿನ ಬೃಂದಾವನ, ಶ್ರೀಕೃಷ್ಣ ಪಾಲಿದ್ದ ಕಡೆಯೆಲ್ಲ ಬೃಂದಾವನ. ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು ಹಾಡಿರುವ ಬೃಂದಾವನ ಚಿತ್ರದ ಗೀತೆ. ಅಣ್ಣ ತಮ್ಮ ಒಂದೇ ಬಳ್ಳಿ ಹೂ ನಾವು ಅಂತ ಬದುಕೋದೇ